ಒಂದನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೆ ನಾನು ನೀನು ಒಳ್ಳೆ ಫ್ರೆಂಡ್, ಅಣ್ಣ ತಮ್ಮ ಬಂದು ಬಳಗ ನಾವೇ ಎಲ್ಲ. ಫುಲ್ ಬಾಟಲು ಎತ್ತು ಸುಮ್ಮನೆ, ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ನೈಟ್ ಟೈಟು ಆದ ಮೇಲೆ ರೋಡೆ ನಮ್ಮನೆ ಮನೆ. ಎಣ್ಣೆ ಬೇಕು ಅಣ್ಣ, ಇಷ್ಟೇ ಸಾಕು ರಣ್ಣ, ಕುಡಿಯಬೇಕು ಇನ್ನ, ನೀನ್ ನೋಡ್ಕೊ ನಿನ್ನ ಕಣ್ಣ. ಅಣ್ಣ ನಿನ್ನ ಹೆಗಲೆ ಮಲಗೋ ಬೆಡ್ ಆಗಿದೆ, ಬಡ್ಡಿ ಮಗನ್ ಬಾಡಿ ಯಾಕೆ ಸೇಕಾಯ್ತಿದೆ, ಆದ್ರೂ ಒಂದು 90 ಇರಲಿ ಬೇಕಾಯ್ತದೆ. ಎಷ್ಟೇ ಟೈಟ್ ಆದರೂ ಸ್ಟಡಿ ನಾವು ಇಬ್ಬರು, ಯಾರು ಏನೇ ಅಂದರು ನಾವು ಎಣ್ಣೆ ದೋಸ್ತರು, ಗುಂಡು ಹಾಕೋ ಗಂಡು ಮಕ್ಳು ಒಳ್ಳೆ ಜರು. ಎಣ್ಣೆ ಬೇಕು ಅಣ್ಣ, ಹನ್ನೆರಡಾಯ್ತು ಚಿನ್ನ, ಬಾರು ತೆಗಿಸೋ ಅಣ್ಣ, ನಿನ್ನೆಟ್ಟಿಗ್ ನಿಲ್ಲರಣ್ಣ. ಕುಡಿಯೋರಿಗೆ ಪಾಪ ಕಷ್ಟ ಎಷ್ಟಾಗದೆ, ಕುಡಿಯೋರೆಲ್ಲ ಸೇರಿ ಪಕ್ಷ ಕಟ್ಟಬೇಕಿದೆ, ಪಾರ್ಲಿಮೆಂಟ್ಗೂ ನಮ್ಮ ಕೂಗು ಮುಟ್ಟಬೇಕಿದೆ, ರೇಷನ್ ಕಾರ್ಡಿನಲ್ಲಿಯೂ ಸಿಕ್ಕಬೇಕು ಎಣ್ಣೆಯೂ, ಮನೆಯಲ್ಲಿ ಅಲ್ಲಿಯೂ ತೀರ್ಥ ಬರ್ಲಿ ಡೆಲ್ಲಿಯೂ, ನಮ್ಮ ಕಷ್ಟ ಅರ್ಥ ಮಾಡಿಕೊಳ್ಳಿ ಪಿಎಂ. ಎಣ್ಣೆ ಬೇಕು ಅಣ್ಣ, ಖಾಲಿ ಆಯ್ತು ಚಿನ್ನ, ನೀನೆ ಕುಡ್ಕೊಂಬಿಟ್ಟ ಅಣ್ಣ, ಇನ್ನೇನ್ ಮಾಡ್ಲರಣ್ಣ. ಎಣ್ಣೆನು ಸೋಡನು ಎಂತ ಒಳ್ಳೆ ಫ್ರೆಂಡ್, ಒಂದನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗೆ ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂದು ಬಳಗ